ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಪ್ರತಿ ಹನಿಗೂ ಹೆಚ್ಚು ಬೆಳೆ ಯೋಜನೆ ಕುರಿತ ಮಾಹಿತಿ, ನಂತರ ವನ ಮಹೋತ್ಸವ ಕುರಿತು ಅರಣ್ಯ ಸಂರಕ್ಷಣಾಧಿಕಾರಿ ಬಿಎನ್ಎನ್ ಮೂರ್ತಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವನ ಮಹೋತ್ಸವದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಮುಖ್ಯವಾಗಿ ಮಳೆಗಾಲದಲ್ಲಿ ನಾವು ವನ ಮಹೋತ್ಸವವನ್ನು ಆಚರಿಸ್ತೀವಿ. ನಮ್ಮ ಪರಿಸರವನ್ನು ಸಸ್ಯ ಶ್ಯಾಮಲವನ್ನಾಗಿ ಮಾಡೋದರಲ್ಲಿ ಈ ವನ ಮಹೋತ್ಸವದ ಪಾತ್ರ ಏನು, ಮತ್ತು ಈ ವನ ಮಹೋತ್ಸವಕ್ಕೆ ಸಂಬಂಧಪಟ್ಟ ಇತರ ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ಕೊಡಗು ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಬಿಎನ್ಎನ್ ಮೂರ್ತಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಮೂರ್ತಿಯವರೇ. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಪ್ರಾರಂಭದಲ್ಲಿ ಈ ವನ ಮಹೋತ್ಸವ ಅಂದ್ರೇನು, ಇದರ ಆಚರಣೆ ಹೇಗೆ ಪ್ರಾರಂಭವಾಯಿತು ಅಂತ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳ್ತೀರಾ? ಈ ವನ ಮಹೋತ್ಸವ ಅಂದರೆ ಆಂಗ್ಲ ಭಾಷೆಯಲ್ಲಿ ಫಾರೆಸ್ಟ್ ಫೆಸ್ಟಿವಲ್ ಅಂತ ಏನು ಕರಿತೀವಿ, ಇದು ಪ್ರತಿ ವರ್ಷ ಜುಲೈ ಮೊದಲನೇ ವಾರದಲ್ಲಿ, ಅಂದರೆ ಜುಲೈ 1ನೇ ತಾರೀಕಿಂದ 7ನೇ ತಾರೀಕು ಇಡೀ ದೇಶಾದ್ಯಂತ ವನ ಮಹೋತ್ಸವವನ್ನು ಆಚರಿಸಲಾಗ್ತದೆ. ಮುಖ್ಯವಾಗಿ ಈ ವನ ಮಹೋತ್ಸವದ ಉದ್ದೇಶ ನಮ್ಮಲ್ಲಿರ್ತಕ್ಕಂಥ ಏನು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಮತ್ತು ಗ್ರೀನ್ ಕವರ್ ಅಂದರೆ ಏನು ಹಸಿರಿನ ನಮ್ಮ ಆವರಣ ಹಸಿರ ಆವರಣವನ್ನು ಹಸಿರು ಹೊದಿಕೆಯನ್ನು ಹೆಚ್ಚು ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು 1947ರಲ್ಲಿ ಇದು ಆಚರಣೆಗೆ ಬಂತು. ಮೊದಲಿಂದಾಗಿ ಇದರ ರೂವಾರಿ ಮೋಹಿಂದರ್ ಸಿಂಗ್ ರಂಧಾವ ಅಂತ ಇವರು ಒಬ್ಬರು ಹಿಸ್ಟೋರಿಯನ್ ಆಗಿರ್ತಾರೆ, ಆಮೇಲೆ ಸಿವಿಲ್ ಸರ್ವೆಂಟ್ ಕೂಡ ಆಗಿರ್ತಾರೆ. ಇವರು ಬಾಟನಿ ಬಗ್ಗೆ ಬಹಳಷ್ಟು ಜ್ಞಾನ ಇದೆ ಮತ್ತು ಇವರು ಕೂಡ ಬರಹಗಾರರು. ಸೊ ಇವರು ಮುಖ್ಯವಾಗಿ ಈ ಆಚರಣೆಯನ್ನು ರೂಢಿಗೆ ತಂದರು. ಇವರು ಇದಲ್ದೇ ಮೋಹಿಂದರ್ ಸಿಂಗ್ ರಂಧಾವ ಅವರು ಅಗ್ರಿಕಲ್ಚರ್ ರಿಸರ್ಚ್ ಬಗ್ಗೆ ಕೂಡ ಬಹಳಷ್ಟು ಕೆಲಸ ಮಾಡಿದರು. ಅದೇ ರೀತಿ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿಯನ್ನು ನಮ್ಮ ದೇಶದಲ್ಲಿ ತಂದರು. ಹಸಿರು ಕ್ರಾಂತಿ ಜೊತೆ ಜೊತೆಗೆ ಈ ವನಮಹೋತ್ಸವ ಕಾರ್ಯಕ್ರಮವನ್ನು ಕೂಡ ತರಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅಂದಿನಿಂದ ಮೊದಲನೇದಾಗಿ ಇಂದಿನವರೆಗೂ ನಾವು ಈ ವನಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಂತರ ನಮ್ಮ ಭಾರತ ದೇಶದ ಕೃಷಿ ಮಂತ್ರಿಯಾದಂಥ ಕೆ ಎಂ ಮುನ್ಷಿಯವರು 1950ರಲ್ಲಿ ಇದು ಇಡೀ ದೇಶಾದ್ಯಂತ ಆಚರಣೆ ಮಾಡಲಿಕ್ಕೆ ಅನುಷ್ಠಾನಕ್ಕೆ ಬರುತ್ತೆ. ಅಂದಿನಿಂದ ಇಂದಿನವರೆಗೂ ಸುಮಾರು 75 ವರ್ಷದಿಂದ ನಾವು ಇದನ್ನು ಆಚರಣೆಗೆ ತರ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ನಮ್ಮ ಹಸಿರು ಹೊದಿಕೆಯನ್ನು ಹೆಚ್ಚಿಸಿ ನಮ್ಮ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರಿಗೂ ಬೇಕಾದಂಥ ಗಾಳಿ ನೀರು ಜಲ ರಕ್ಷಣೆ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಲಿಕ್ಕೆ ಅವಕಾಶ ಮಾಡಲಾಗಿದೆ. ಇದರಿಂದ ಮುಖ್ಯವಾಗಿ ನಾವು ವನ ಮಹೋತ್ಸವವನ್ನು ಈ ಜುಲೈ ತಿಂಗಳಿನಲ್ಲಿ ಆಚರಿಸ್ತೀವಿ, ಇದಕ್ಕೆ ಕಾರಣ ಏನು, ಈ ಜುಲೈ ತಿಂಗಳಿನಲ್ಲಿ ಆಚರಿಸೋದ್ರಿಂದ ಆಗುವಂಥ ಅನುಕೂಲ ಏನು? ಮುಖ್ಯವಾಗಿ ಜುಲೈ ತಿಂಗಳಲ್ಲಿ ಯಾಕಪ್ಪ ಆಚರಿಸ್ತೀವಿ ಅಂದರೆ ನಮಗೆಲ್ಲ ಗೊತ್ತಿದೆ ಭಾರತ ದೇಶದಲ್ಲಿ ಮುಂಗಾರು ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಅದೇ ರೀತಿ ಜೂನ್ ತಿಂಗಳಲ್ಲಿ ಮಳೆ ಬಂದ ನಂತರ ಭೂಮಿ ಬಹಳಷ್ಟು ನೀರಿನ ಅಂಶದಿಂದ ಕುಡಿಯುತ್ತೆ ಮತ್ತು ಗಿಡ ಮರಗಳನ್ನು ಬೆಳೆಸಲಿಕ್ಕೆ ಬಹಳಷ್ಟು ಫಲವತ್ತಾಗಿರುತ್ತೆ, ಬಹಳಷ್ಟು ಸಮೃದ್ಧವಾಗಿರುತ್ತೆ. ಆದ್ದರಿಂದ ಮುಂಗಾರು ಬಂದ ನಂತರ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ತೇವಾಂಶವನ್ನು ಉಪಯೋಗಿಸಿ ಅಲ್ಲಿರ್ತಕ್ಕಂಥ ಏನು ಪೋಷಕಾಂಶಗಳನ್ನು ಉಪಯೋಗಿಸಿ ಮರವನ್ನು ಚೆನ್ನಾಗಿ ದಸ್ತಪುಷ್ಟವಾಗಿ ಬೆಳೆಸಲಿಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಜುಲೈ ತಿಂಗಳಲ್ಲಿ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಇನ್ನು ಈ ವನ ಮಹೋತ್ಸವ ಅಂದರೆ ಅರಣ್ಯ ಇಲಾಖೆಯ ಒಂದು ಹಬ್ಬ ಅಂತ ಹೇಳ್ಬೋದು. ಸಾಕಷ್ಟು ಸಾರ್ವಜನಿಕರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ, ಆದರೆ ಅರಣ್ಯ ಇಲಾಖೆಯೇ ಮುಖ್ಯವಾದ ಜವಾಬ್ದಾರಿ. ಈ ಒಂದು ವನ ಮಹೋತ್ಸವಕ್ಕೆ ಅರಣ್ಯ ಇಲಾಖೆ ಹೇಗೆ ಸನ್ನದ್ಧವಾಗಿರುತ್ತೆ ಅಂತೀರಿ? ನಮಗೆಲ್ಲ ಗೊತ್ತಿರೋ ಹಾಗೆ ಅರಣ್ಯ ಇಲಾಖೆ ಸಸ್ಯಕ್ಷೇತ್ರಗಳಿದೆ, ಅನೇಕ ಸಸ್ಯಕ್ಷೇತ್ರಗಳಿದೆ. ನರ್ಸರೀಸ್ ಅಂತ ನಾವೇನ್ ಕರಿತೀವಿ, ಫಾರೆಸ್ಟ್ ನರ್ಸರೀಸು. ಈ ಸಸ್ಯಕ್ಷೇತ್ರಗಳನ್ನು ಸುಮಾರು 1 ವರ್ಷದ ಹಿಂದೆನೆ ನಾವು ಅದ್ರ ಬಗ್ಗೆ ರೂಪರೇಷೆಗಳನ್ನು ನಾವು ರೂಪಿಸಿ ಅದಕ್ಕೆ ಬೇಕಾದಂಥ ಎಲ್ಲ ಅವಶ್ಯವಿರುವ ಸಾರ್ವಜನಿಕರಿಗಿರ್ಬೋದು ಅಥವಾ ನಮ್ಮ ಅರಣ್ಯ ಪ್ರದೇಶಗಳಲ್ಲಿ ಬೆಳೆಸ್ತಕ್ಕಂಥ ಸಸಿಗಳಿರ್ಬೋದು ಅಥವಾ ನಮ್ಮ ರಸ್ತೆ ಬದಿಗಳಲ್ಲಿ ಬೆಳೆಸ್ತಕ್ಕಂಥ ಸಸಿ, ವಿವಿಧ ರೀತಿ ಸ್ಥಳೀಯ ಜಾತಿಯ ಸಸಿಗಳನ್ನು ನಮ್ಮ ಸಸ್ಯಕ್ಷೇತ್ರಗಳಲ್ಲಿ ಬೆಳೆಸಿ ಸುಮಾರು 1-1.5 ಮೀಟರ್, 2 ಮೀಟರ್ ಉದ್ದವಿರುವ ಸಸಿಗಳನ್ನು ಬೆಳೆಸಿ ನಾವು ಈ ಮುಂಗಾರು ಮಳೆಗೆ ಬೇಕಾದಂಥ ಎಲ್ಲ ಸಸಿಗಳನ್ನು ನಾವು ಸಿದ್ಧಪಡಿಸಿ ರೆಡಿಯಾಗಿರ್ತೀವಿ. ಮುಖ್ಯವಾಗಿ ನಮ್ಮ ಸ್ಥಳೀಯ ಜಾತಿಯ ಸಸಿಗಳ ಮೇಲೆ ಹೆಚ್ಚು ಗಮನ ಹರಿಸ್ತೀವಿ. ಅರಳಿ ಇರ್ಬೋದು, ಬಸರಿ ಇರ್ಬೋದು ಅಥವಾ ನೇರಳೆ ಇರ್ಬೋದು, ಬೇವು, ಹಲಸು, ಇನ್ನಿತರ ಸ್ಥಳೀಯ ಜಾತಿಯ ಮನುಷ್ಯನಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಆಗಿರ್ತಕ್ಕಂಥ ಎಲ್ಲ ಸಸಿಗಳನ್ನು ನಾವು ನಮ್ಮ ಸಸ್ಯಕ್ಷೇತ್ರಗಳಲ್ಲಿ ಬೆಳೆಸಿ ಸಿದ್ಧರಾಗಿರ್ತವೆ. ಮತ್ತು ಈ ಸಿಲ್ವರ್ ಓಕ್ನಂತಹ ಕೆಲವೊಂದು ಸಸಿಗಳನ್ನು ಕೂಡ ನಾವು ಸಾಕಷ್ಟು ಬೆಳೆಸಿದ್ದೀವಿ ಈಗ, ಮತ್ತೆ ಅದರಿಂದ ಕೆಲವೊಂದು ಪರಿಸರದ ಮೇಲೆ ಕೆಟ್ಟ ಪರಿಣಾಮಗಳು ಕೂಡ ಉಂಟಾಗಬಹುದು ಅಂತ ಕಂಡು ಬಂದಿದೆ. ಇದಕ್ಕೆ ಬದಲಾಗಿ ಇನ್ನೇ ಯಾವ್ಯಾವ ಸಸಿಗಳಿಗೆ ಒತ್ತು ನೀಡಲಾಗ್ತಾ ಇದೆ ಅಂತ ನೀವು ಹೇಳ್ತಾ ಇರೋದು ಸತ್ಯ. ಈ ಸಿಲ್ವರ್ ಓಕ್ ಇರ್ಬೋದು ಅಥವಾ ಏನು ಕ್ಯಾಸಿನಾ ಇರ್ಬೋದು, ಅವು ನಮ್ಮ ಏನು ಸ್ಥಳೀಯ ಜಾತಿ ಸಸಿಗಳಿಗೆ ಹೋಲಿಸಿದ್ರೆ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಕಡಿಮೆ ಆಗುತ್ತೆ. ಆದ್ದರಿಂದ ಕೊಡಗಿನಲ್ಲಿ ಪ್ರತ್ಯೇಕವಾಗಿ ನೋಡಿದೆ ಕಾಫಿ ಏನು ತೋಟಗಳಲ್ಲಿ ಬೆಳೆಸ್ತಾ ಇರಕ್ಕಂಥ ಏನು ಸಿಲ್ವರ್ ಓಕ್ಸ್ ಇದೆ, ಅದರಿಂದ ಕಾಫಿ ಬೆಳೆಯಲ್ಲಿ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಜೊತೆಗೆ ಆ ಎಲೆಗಳು ಕಳೆಯೋದು ಕೂಡ ಬಹಳ ನಿಧಾನ. ಹೌದು ಹೌದು ಹೌದು. ಆದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಮನುಷ್ಯನಿಗೂ ಕೂಡ ಸ್ವಲ್ಪ ಅಪಾಯಕಾರಿ ಅಂತ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಧ್ಯಯನ ವರದಿ ಮಾಡಿದೆ. ಕಳೆದ 2-3 ವರ್ಷಗಳಿಂದ ಈ ಸಿಲ್ವರ್ ಓಕು ಅಥವಾ ಹೊರದೇಶ ಜಾತಿಯ ಸಸಿಗಳನ್ನು ನಾವು ಕಡಿಮೆ ಮಾಡಿ ಸ್ಥಳೀಯ ಜಾತಿಯ ಸಸಿಗಳಿಗೆ ಹಣ್ಣಿನ ಸಸಿಗಳು ಮುಖ್ಯವಾಗಿ ಮತ್ತು ಏನು ಟಿಂಬರ್ ಅಂತ ಏನು ಕರಿತೀವಿ ಟಿಂಬರ್ ಸಸಿಗಳಿಗೆ ಮರಮೊಟ್ಟುಗಳಿಗೆ ಅವಶ್ಯವಿರುವ ಎಲ್ಲ ಸಸಿಗಳನ್ನು ನಾವು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈ ಒಂದು ವನಮಹೋತ್ಸವದಲ್ಲಿ ಯಾರನ್ನ ತೊಡಗಿಸಿಕೊಳ್ಳಲಾಗುತ್ತೆ ಅಂತೀರಿ? ವನಮಹೋತ್ಸವ ಅಂದ್ರೆ ಇದು ಸಾರ್ವಜನಿಕರ ಕಾರ್ಯಕ್ರಮ, ಸಮುದಾಯದ ಹಬ್ಬ. ಆದ್ದರಿಂದ ಇದರಲ್ಲಿ ಮುಖ್ಯವಾಗಿ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಮಕ್ಕಳು, ಪ್ರಜಾಪ್ರತಿನಿಧಿಗಳು, ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಇನ್ನಿತರ ಎಲ್ಲ ಜನರು ಕೂಡ ಈ ಹಬ್ಬದಲ್ಲಿ ಭಾಗವಹಿಸ್ತಾರೆ. ಈ ವರ್ಷ ಕೂಡ ಸುಮಾರು 1 ಕೋಟಿ ಸಸಿಗಳನ್ನ ನೆಡಲಿಕ್ಕೆ ಜುಲೈ 1ರಿಂದ ಪ್ರಾರಂಭ ಮಾಡಿ ಜುಲೈ 7ನೇ ತಾರೀಕುವರೆಗೂ 1 ಕೋಟಿ ಸಸಿಗಳನ್ನ ನೆಡಲಿಕ್ಕೆ ಇಡೀ ರಾಜ್ಯಾದ್ಯಂತ ಸರ್ಕಾರ ನಿರ್ಧಾರ ಮಾಡಿದೆ. ಅದೇ ರೀತಿ ಈ ವರ್ಷ 2023ನೇ ಸಾಲಿನಲ್ಲಿ ಸುಮಾರು 5 ಕೋಟಿ ಸಸಿಗಳನ್ನ ನೆಡಬೇಕು ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ಅಂತ ಒಂದು ಪ್ರಣಾಳಿಕೆಯನ್ನ ಹಾಕೊಂಡು ಮರಗಳನ್ನ ಬೆಳೆಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಈ ವನಮಹೋತ್ಸವವನ್ನ ಸ್ವಾತಂತ್ರ್ಯ ಬಂದಾಗಿಂದನೂ ನಡೆಸಿಕೊಂಡು ಬರ್ತಲೇ ಇದ್ದೀವಿ. ಸಾಮಾನ್ಯವಾಗಿ ಎಲ್ಲೆಲ್ಲಿ ಸಸಿಗಳನ್ನು ನೆಡಲಾಗುತ್ತೆ ಅಂತೀರಿ? ಅರಣ್ಯ ಪ್ರದೇಶ ದಿನೇ ದಿನಕ್ಕೂ ಕ್ಷೀಣಿತ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಹೌದು, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೌದು, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅರಣ್ಯ ಪ್ರದೇಶ ಕಡಿಮೆ ಆಗ್ತಾ ಇದೆ. ಅದರಿಂದ ನಮ್ಮ ಜಾಗತಿಕ ತಾಪಮಾನ ಕೂಡ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಕಳೆದ 15-20 ವರ್ಷದಲ್ಲಿ ಕೈಗಾರಿಕೋದ್ಯಮ ಹೆಚ್ಚಾಗ್ತಾ ಇದೆ, ಅದರಿಂದ ಅಭಿವೃದ್ಧಿ ಕಾರ್ಯಗಳು ಕೂಡ ಹೆಚ್ಚಾಗ್ತಾ ಇದೆ. ಅದರಿಂದ ನಮ್ಮ ಕಾಡು ಅರಣ್ಯ ಪ್ರದೇಶಗಳು ಕಡಿಮೆ ಆಗ್ತಿರೋ ದೃಷ್ಟಿಯಿಂದ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಅರಣ್ಯ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಸ್ತೀವಿ. ಅದಲ್ಲದೆ ಅರಣ್ಯೇತರ ಅಂದ್ರೆ ಅರಣ್ಯವನ್ನು ಬಿಟ್ಟು ನಮ್ಮ ಸಾರ್ವಜನಿಕ ಜಾಗಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಆಸ್ಪತ್ರೆಗಳಲ್ಲಿ ಮತ್ತು ಸಮುದಾಯ ಜಾಗಗಳಲ್ಲಿ, ಇನ್ನು ಅನೇಕ ಈ ನಮ್ಮ ಏನು ಕೆರೆ ಕಟ್ಟೆಗಳಿರ್ಬೋದು, ಖಾಲಿ ಜಾಗ ಇರ್ಬೋದು, ಕೃಷಿ ಪ್ರೋತ್ಸಾಹ ಯೋಜನೆಯಡಿ ಸುಮಾರು ಸಸಿಗಳನ್ನು ಬೆಳೆಸ್ತಾ ಇದೀವಿ. ಅರಣ್ಯ ಪ್ರದೇಶ ಬಿಟ್ಟು ಬೇರೆ ಪ್ರದೇಶಗಳಲ್ಲೂ ಕೂಡ ಹೆಚ್ಚಾಗಿ ಕೂಡ ಬೆಳೆಸ್ತಾ ಇದೀವಿ. ಅಂದ್ರೆ ಈ ರಸ್ತೆಗಳ ಎರಡು ಪಕ್ಕದಲ್ಲಿ? ಹೌದು, ರಸ್ತೆಗಳ ಎರಡು ಬದಿಗಳಲ್ಲಿ, ರೈಲು ಹಳಿಗಳ ಪಕ್ಕದಲ್ಲಿ ಕೂಡ ಬೆಳೆಸ್ತಾ ಇದೀವಿ. ಅದೇ ರೀತಿ ಕೆರೆ ಕಟ್ಟೆಗಳಲ್ಲಿ ಕೂಡ ಬೆಳೆಸ್ತಾ ಇದೀವಿ. ನಗರ ವನ ಅಂತ ಒಂದು ಈಗ ಇತ್ತೀಚಿನ ಪರಿಕಲ್ಪನೆ ಕೂಡ ಇದೆ, ಮತ್ತು ನಗರ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಇರತಕ್ಕಂಥ ಜನರಿಗೆ ಒಳ್ಳೆ ಗಾಳಿ, ಬೆಳಕು, ನೀರು ಮತ್ತು ನೆರಳು ಕೊಡುವ ಉದ್ದೇಶದಿಂದ ಹೆಚ್ಚಾಗಿ ಕೂಡ ಅಲ್ಲಿ ಬೆಳೆಸಲಾಗ್ತಾ ಇದೆ. ಮತ್ತೆ ಈ ಬೇರೆ ಬೇರೆ ಜನವಸತಿ ಪ್ರದೇಶಗಳಲ್ಲಿ ಬಡಾವಣೆಗಳಲ್ಲೂ ಕೂಡ ನಾವು ಈ ಸಸಿಗಳನ್ನ ಹಾಕ್ತೀವಿ. ಹೌದು, ವಿಶೇಷವಾಗಿ. ಹೌದು, ಅಲ್ಲಿಗೆ ವಿಶೇಷವಾದಂತಹ ಸಸಿಗಳನ್ನೇ ನೆಡಬೇಕಾಗತ್ತೆ, ಯಾಕಂದ್ರೆ ಬೇರುಗಳು ಪಾಯಗಳಲ್ಲಿ ಇಳಿದು ತೊಂದರೆ ಆಗಬಾರದು. ಹೌದು, ಅಂತಹ ಯಾವ್ಯಾವ ಸಸಿಗಳನ್ನು ಅಲ್ಲಿ ಮುಖ್ಯವಾಗಿ ನಾವು ಹೂ ಮತ್ತು ಹಣ್ಣಿನ ಸಸಿಗಳನ್ನ ನೆಡ್ತೀವಿ ಮತ್ತು ಬಹಳ ಆಳವಾಗಿ ಏನು ಬೇರುಗಳಿರುತ್ತೆ ಅದನ್ನ ಹೊರತುಪಡಿಸಿ ಹೆಚ್ಚಿನದಾಗಿ ಹಣ್ಣಿನ ಸಸಿಗಳು ಮತ್ತು ಹೂ ಬಿಡ್ತಕ್ಕಂತ ಸಸಿಗಳನ್ನ ಪಟ್ಟಣ ಪ್ರದೇಶಗಳಲ್ಲಿ ನೆಡಲಾಗ್ತಾ ಇದೆ. ವಿಶೇಷವಾಗಿ ಪಕ್ಷಿಗಳಿಗೂ ಕೂಡ ಆಶ್ರಯ ಆಗಬೇಕು. ಹೌದು ಹೌದು ಹೌದು. ಅಂತಹ ಒಂದು ಸಸಿಗಳನ್ನ ಜನವಸತಿ ಪ್ರದೇಶದಲ್ಲಿ ನೆಡಲಾಗುತ್ತೆ. ಹೌದು, ಹೆಚ್ಚು ಆಕರ್ಷಕವಾದ ಹೂಗಳು ಬಿಡುವಂತವು. ಹೌದು ಹೌದು. ತಬೂಬಿಯ ಇರ್ಬೋದು ಅಥವಾ ನಮ್ಮ ಜಕರಾಂಡ ಇರ್ಬೋದು ಅಥವಾ ನಮ್ಮ ಸಿಂಗಾಪುರ್ ಚೆರಿ ಇರ್ಬೋದು ಅಥವಾ ನಮ್ಮ ಆಲ ನೇರಳೆ ಕೂಡ ಬಹಳಷ್ಟು ಉಪಯೋಗ ಆಗುತ್ತೆ. ಮತ್ತು ಅನೇಕ ಬೇವಿನ ಸಸಿಗಳನ್ನು ಕೂಡ ನೆಡಲಾಗ್ತಾ ಇದೆ. ಹೊಂಗೆ ಸಸಿ, ಹೊಂಗೆ ಬೇವು ಇನ್ನಿತರ ಸಸಿಗಳು. ಸಸಿಗಳನ್ನ ನಾವು ಜವಾಬ್ದಾರಿಯಿಂದ ಬೆಳೆಸ್ಕೊಂಡು ಅವುಗಳನ್ನ ನೆಡ್ತೀವಿ, ಆಮೇಲೆ ಅವುಗಳ ಜೋಪಾನದ ಒಂದು ಜವಾಬ್ದಾರಿ ಯಾರದು ಅಂತೀರಿ? ಮುಖ್ಯವಾಗಿ ಈ ನಮ್ಮ ಅರಣ್ಯ ಪ್ರದೇಶ ಅಥವಾ ಏನು ಸಮುದಾಯ ಪ್ರದೇಶಗಳು, ಶಾಲೆ ಕಾಲೇಜುಗಳು, ಎಲ್ಲೆಲ್ಲಿ ನಮ್ಮ ಕಾಂಪೌಂಡ್ ವಾಲ್ಗಳು ನಿರ್ಮಾಣ ಆಗಿದೆ ಅಲ್ಲಿ ಹೆಚ್ಚಿನದಾಗಿ ರಕ್ಷಣೆ ಕೊಡಲಿಕ್ಕೆ ಅವಕಾಶ ಇರುತ್ತೆ ಮತ್ತು ರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿ ಸಾಧ್ಯತೆಗಳಿರುತ್ತೆ. ನಮ್ಮ ಏನು ಸಾಮಾಜಿಕ ಅರಣ್ಯ ವಿಭಾಗ ಇದೆ, ಸಾಮಾಜಿಕ ಅರಣ್ಯ ವಿಭಾಗದವರು ಹೆಚ್ಚಿನದಾಗಿ ಈ ಅರಣ್ಯದಿಂದ ಹೊರತುಪಡಿಸಿ ಬೇರೆ ಸ್ಥಳಗಳಲ್ಲಿ ಬೆಳೆಸಿರ್ತಕ್ಕಂಥ ಸಸಿಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾರೆ. ಮತ್ತು ಏನು ನಾವು ಪ್ರೈವೇಟ್ ಸ್ಥಳಗಳಲ್ಲಿ ಬೆಳೆಸ್ತಾ ಇದ್ದೀವಿ, ಖಾಸಗಿ ಸ್ಥಳಗಳಲ್ಲಿ, ಆ ಸ್ಥಳಗಳಲ್ಲಿ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಏನು ಖಾಸಗಿಯವರು ಇರ್ತಾರೆ ಅವರು ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾರೆ ಮತ್ತು ಅವರಿಗೆ ಬೇಕಾದಂಥ ನಾವು ಏನು ಸವಲತ್ತುಗಳನ್ನು ಕೂಡ ನಾವು ಕೊಡಲಿಕ್ಕೆ ಎಲ್ಲ ಸಿದ್ಧತೆ ಕೂಡ ಮಾಡಿದ್ವಿ. ಸೊ ಅದರಿಂದ ನಮ್ಮ ಏನು ನಮ್ಮ ಮಿತಿಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ರಕ್ಷಣೆ ಮಾಡಲಿಕ್ಕೆ ಎಲ್ಲ ನೆಟ್ಟು ಬೆಳೆಸಿದ ಸಸಿಗಳನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ವಿ. ಮತ್ತೆ ಸ್ವಯಂ ಸೇವಾ ಸಂಸ್ಥೆಗಳನ್ನು ಕೂಡ ಇದರಲ್ಲಿ ತೊಡಗಿಸಿಕೊಳ್ತಾರೆ? ಹೌದು, ಅವ್ರಿಗೂ ಕೂಡ ಸಸಿಗಳನ್ನ ಕೊಡೋ ಅವಕಾಶ, ಸಸಿಗಳನ್ನ ಕೊಡ್ಲಿಕ್ಕೆ ಕೂಡ ವ್ಯವಸ್ಥೆ ಇದೆ. ಅದೇ ರೀತಿ ನಮ್ಮ RSPD ಅಂತ ಏನಿದೆ, ಸಾರ್ವಜನಿಕರಿಗೆ ಕೂಡ ವಿತರಣೆ ಮಾಡೋ ರೈಸಿಂಗ್ ಆಫ್ ಸೀಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಏನು ಒಂದು ಯೋಜನೆ ಇದೆ. RSPD ಯೋಜನೆಯಲ್ಲಿ ನಮ್ಮ ರೈತರಿಗೆ, ರೈತ ಬಾಂಧವರಿಗೆ ಮತ್ತು ಅನೇಕ ಸಾರ್ವಜನಿಕರಿಗೆ, ಶಾಲಾ ಕಾಲೇಜುಗಳಿಗೆ, ಆಸ್ಪತ್ರೆಗಳಿಗೆ ಕೂಡ ನಮ್ಮ ಸಸಿಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಇನ್ನು ಇವತ್ತು ಮುಖ್ಯವಾಗಿ ನಾವು ಕೃಷಿ ಅರಣ್ಯ ಅಂತ ಕೇಳ್ತಾ ಇದ್ದೀವಿ. ನಮ್ಮ ರೈತರು ತಮ್ಮ ಜಮೀನಿನಲ್ಲಿ ಅರಣ್ಯ ಸಸಿಗಳನ್ನು ನೆಟ್ಕೊಳ್ಳೋದು, ಬಹು ಉಪಯೋಗಿ ಸಸಿಗಳು ಅಂತ ಹೇಳ್ತೀವಿ, ಅಂಥವುಗಳನ್ನು ಹಾಕ್ಕೊಳ್ಳೋದು, ಇದಕ್ಕೆ ಏನಾದರೂ ಪ್ರೋತ್ಸಾಹ ಇದೆಯಾ ಅರಣ್ಯ ಇಲಾಖೆಯಿಂದ? ಹೌದು, ಅರಣ್ಯ ಇಲಾಖೆಯಲ್ಲಿ ಮುಖ್ಯವಾಗಿ KPY ಅಂತ ಒಂದು ಯೋಜನೆ ಇದೆ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ರೈತರಿಗೆ ಸುಮಾರು 3 ವರ್ಷಗಳ ಕಾಲ ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗ್ತದೆ. ಸುಮಾರು 125 ರೂಪಾಯಿ ಪ್ರೋತ್ಸಾಹ ಧನ, ಮೊದಲನೇ ವರ್ಷ 35 ರೂಪಾಯಿ, ಎರಡನೇ ವರ್ಷ 40 ರೂಪಾಯಿ, ಮೂರನೇ ವರ್ಷ 50 ರೂಪಾಯಿ. ಅಂದ್ರೆ ಪ್ರತಿ ನೆಟ್ಟು ಬೆಳೆಸಿದ ಮರಗಳನ್ನ ಪೋಷಣೆ ಮಾಡಲಿಕ್ಕೆ ಈ ಪ್ರೋತ್ಸಾಹ ಧನವನ್ನು 3 ವರ್ಷಗಳವರೆಗೂ ನಾವು ನೀಡ್ತೀವಿ. ಸುಮಾರು 125 ರೂಪಾಯಿಗಳನ್ನ ನೀಡಲಾಗ್ತಾ ಇದೆ. ಇದು ಕೂಡ ಪ್ರಸ್ತುತ ಇದು ಜಾರಿಯಲ್ಲಿರುತ್ತೆ. ಮುಂದಿನ ವರ್ಷಗಳಲ್ಲಿ ಕೂಡ ಇದು ನಮ್ಮ ರೈತರು ಸಸಿ ಮರಗಳನ್ನ ಬೆಳೆಸಿ ಅದರಿಂದ ಉಪಯೋಗ ಪಡಲಿ, ಲಾಭ ಪಡಲಿ ಅಂತ ದೃಷ್ಟಿಯಿಂದ ಇದು ಸರ್ಕಾರ ಯೋಜನೆಯನ್ನ ರೂಪಿಸಿದೆ ಮತ್ತು ಈ ಯೋಜನೆ ಜಾರಿಯಲ್ಲಿರುತ್ತದೆ. ಅಂದ್ರೆ ರೈತರು ಈ ಸಸಿಗಳನ್ನ 3 ವರ್ಷದವರೆಗೂ ನೋಡ್ಕೋಬೇಕು. ಹೌದು, ಅದನ್ನ ಖಚಿತಪಡಿಸ್ಕೊಳ್ಳೋದಕ್ಕೆ ಹಂತ ಹಂತವಾಗಿ ಸಹಾಯಧನವನ್ನು ಬಿಡುಗಡೆ ಮಾಡಬೇಕು. ಅಂದ್ರೆ ಅರಣ್ಯ ಸಸಿಗಳನ್ನು ಕೊಡ್ತೀರಾ ಮತ್ತೆ ಪ್ರೋತ್ಸಾಹ ಧನ ಕೂಡ ಸಿಗುತ್ತೆ. ಅಂದ್ರೆ ನಮ್ಮ ಕೃಷಿ ಜಮೀನಿನ ಪರಿಸರದಲ್ಲಿ ಯಾವ್ಯಾವ ಅರಣ್ಯ ಸಸಿಗಳನ್ನ ಬೆಳಿಬಹುದು ಅದಕ್ಕೆ ಪ್ರೋತ್ಸಾಹ ಕೊಡಬಹುದು. ಮುಖ್ಯವಾಗಿ ತೇಗ ಬೆಳೆಸ್ತಾರೆ ಕೆಲವರು, ಕೆಲವರು ಮಿಲಿಯ ಹೆಬ್ಬೇವು ಬೆಳೆಸ್ತಾ ಇದ್ದಾರೆ, ಕೆಲವರು ರೋಸ್ವುಡ್ ಬೆಳೆಸ್ತಾ ಇದ್ದಾರೆ, ಇನ್ನು ಕೆಲವರು ಅವರಿಗೆ ಅವಶ್ಯ ಇರುವ ಸ್ಥಳೀಯ ಜಾತಿಗಳ ಸಸಿಗಳ ಶ್ರೀಗಂಧ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಸುಮಾರು 15,000 ಎಕರೆಯಲ್ಲಿ ಶ್ರೀಗಂಧ ಬೆಳೆಸಲಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ. ಸೊ ಅಂತವರಿಗೂ ಕೂಡ ಈ ಪ್ರೋತ್ಸಾಹವನ್ನು ನೀಡಿ ನಾವು ಅವರಿಗೆ ಪ್ರೋತ್ಸಾಹ ಮಾಡಲಾಗ್ತಾ ಇದೆ. ಅಂದ್ರೆ ಇದರಿಂದ ಅವರ ಬೆಳೆಯ ಇಳುವರಿ ಯಾವುದೇ ರೀತಿ ಕಡಿಮೆ ಆಗದಂತೆ ಮತ್ತೆ ಒಂದು ಬೆಳೆಗಳಿಗೆ ಅನುಕೂಲವಾಗುವಂತ ಒಂದು ಪರಿಸರವನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡ್ಕೋಬಹುದು ಈ ಸಸಿಗಳನ್ನು ನೆಟ್ಕೊಳ್ಳೋದ್ರಿಂದ. ಹೌದು, ಅವರಿಗೂ ಲಾಭ ಆಗುತ್ತೆ ಆರ್ಥಿಕವಾಗಿ ಮತ್ತು ಪರಿಸರಕ್ಕೂ ಲಾಭ ಆಗುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಕೂಡ ಲಾಭ ಆಗುತ್ತೆ. ಅದರಿಂದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ಏನು ರೈತರು ಬೆಳೀತಾ ಇದ್ದಾರೆ ಅವರಿಗೆ ದ್ವಿಗುಣ ಆಗುತ್ತೆ ಲಾಭ. ಮೊದಲನೇ 1-2 ವರ್ಷಗಳಲ್ಲಿ ಅವರಿಗೆ ಲಾಭ ಬರದೇ ಇರ್ಬೋದು, ಆದರೆ ಮುಂದಿನ ವರ್ಷಗಳಲ್ಲಿ ದನ ಕರುಗಳಿಗೆ ಕೂಡ ಕೆಲವೊಮ್ಮೆ ಮೇವಾಗುತ್ತೆ. ಹೌದು, ಸೊ ಅದರಿಂದ ಅನೇಕ ಲಾಭಗಳಿದೆ. ಜೊತೆಗೆ ನಮ್ಮ ಸರ್ಕಾರ ಜೈವಿಕ ಇಂಧನ ನೀತಿ ಅಂತ ಜಾರಿ ತಂದಿದೆ, ಅದರಲ್ಲಿ ಮುಖ್ಯವಾಗಿ ನಮ್ಮ ಈ ವಿವಿಧ ಅರಣ್ಯ ಮರಗಳ ಒಂದು ಬೀಜಗಳಿಂದಲೇ ಹೌದು ನಾವು ಎಣ್ಣೆ ತೆಗೆದು ಜೈವಿಕ ಇಂಧನವಾಗಿ ಪರಿವರ್ತಿಸೋದು. ಈ ಒಂದು ವನಮಹೋತ್ಸವದಲ್ಲಿ ಈ ಜೈವಿಕ ಇಂಧನ ಸಸ್ಯಗಳನ್ನು ನೆಡೋದಕ್ಕೆ ಎಷ್ಟು ಮಟ್ಟಿಗೆ ಒತ್ತು ನೀಡಲಾಗುತ್ತೆ ಅಂತೀರಿ? ಜೈವಿಕ ಇಂಧನ ಏನು ನಾವು ಹೇಳ್ತಾ ಇದ್ದೀವಿ, ಹೊಂಗೆ ಇರ್ಬೋದು, ಬೇವು ಅಥವಾ ಬೇವು ಇರ್ಬೋದು, ಇನ್ನಿತರ ಜಾತಿ ಸಸ್ಯಗಳು, ಅವು ಮಲ್ಟಿಪರ್ಪಸ್ ಟ್ರೀಸ್ ಅಂತ ಹೇಳ್ತೀವಿ. ಅಂದ್ರೆ ವಿವಿಧ ಉದ್ದೇಶಕ್ಕೆ ವಿವಿಧ ಉಪಯೋಗಕ್ಕೆ ಬರ್ತಕ್ಕಂಥ ಸಸಿಗಳು. ಏನು ಜೈವಿಕ ಇಂಧನ ಅಲ್ದನೆ ಬೇರೆ ಬೇರೆ ಉಪಯೋಗ ಕೂಡ ನಮಗೆ ಉಪಯೋಗ ಆಗುತ್ತೆ. ಆ ರೀತಿ ಸಸಿಗಳನ್ನು ಕೂಡ ಈ ಕಾರ್ಯಕ್ರಮಗಳಲ್ಲಿ ನೆಡಲಾಗ್ತಾ ಇದೆ. ಇನ್ನು ಮುಖ್ಯವಾದ ಪ್ರಶ್ನೆ ಅಂದ್ರೆ ನಮ್ಮ ಅರಣ್ಯ ನೀತಿ ಏನು ಹೇಳುತ್ತೆ ಅಂತೀರಿ? ಮುಖ್ಯವಾಗಿ ನಮ್ಮ ಅರಣ್ಯ ನೀತಿ ಈಗ ಇತ್ತೀಚೆಗೆ ನಾವು ಶ್ರೀಗಂಧಕ್ಕೆ ಒಂದು ಪ್ರತ್ಯೇಕವಾದ ನೀತಿ ಬಂದಿದೆ. ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ರೈತರು ಶ್ರೀಗಂಧ ಬೆಳೆಸತಕ್ಕಂಥ ರೈತರು ಸ್ವಲ್ಪ ತೊಂದರೆಯಲ್ಲಿದ್ದರು. ಈಗ ಅದನ್ನ ಸಡಲೀಕರಣಗೊಳಿಸಿ ಈ ಅರಣ್ಯ ನೀತಿಯನ್ನ ಮತ್ತು ಶ್ರೀಗಂಧ ನೀತಿಯನ್ನ ಸಡಲೀಕರಣಗೊಳಿಸಿ ಈಗ ರೈತರಿಗೆ ಉಪಯೋಗ ಆಗಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅದೇ ರೀತಿ ಅವರು ಬೆಳೆದಿರತಕ್ಕಂಥ ಏನು ಮರಗಳಿದೆ, ತೆಗೆದ ಮರ ಇರ್ಬೋದು ಅಥವಾ ಇನ್ನಿತರ ಜಾತಿ ಮರಮುಟ್ಟು ಮರಗಳಿರ್ಬೋದು, ಆ ಎಲ್ಲ ಜಾತಿಯ ಮರಗಳಿಗೂ ಕೂಡ ಇತ್ತೀಚಿನ ಏನು ಅರಣ್ಯ ನೀತಿ ಬಂದಿದೆ ಅದರಲ್ಲಿ ಅವರಿಗೆ ಹೆಚ್ಚಿನ ಸಡಲೀಕರಣಗೊಳಿಸಿ ಅವರಿಗೆ ಲಾಭ ಅಥವಾ ಉಪಯೋಗ ಆಗಲಿಕ್ಕೆ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಅಂದ್ರೆ ಒಟ್ಟಾರೆ ನಮ್ಮ ಭೂಪ್ರದೇಶದ ಮೂರನೇ ಒಂದು ಭಾಗ ಅರಣ್ಯದಿಂದ ಆವೃತವಾಗಬೇಕು ಅನ್ನೋದು ಹೌದು ಈ ಎಲ್ಲ ಒಂದು ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ. ಹೌದು, ಅಂದ್ರೆ ನಮ್ಮ ಇಡೀ ಜಾಗತಿಕ ಏನು ಪ್ರಪಂಚದಾದಂತ ನೋಡಿದ್ರೆ ತಾವು ಹೇಳಿದಂಗೆ 33% ಅರಣ್ಯ ಇದೆ, ಪ್ರದೇಶ ಇದೆ ಇಡೀ ಪ್ರಪಂಚದಲ್ಲಿ. ಅರಣ್ಯ ಪ್ರದೇಶ 33% ನಮ್ಮ ದೇಶದಲ್ಲಿ ಶೇಕಡ 21% ಮಾತ್ರ ಇದೆ. ಅಂದ್ರೆ ಒಂದು ಸಮತೋಲನೆ ಕಾಪಾಡಿಕೊಳ್ಬೇಕು ಪರಿಸರದಲ್ಲಿ ಸಮತೋಲನೆ ಕಾಪಾಡಿಕೊಂಡು ಪರಿಸರ ಇರತಕ್ಕಂತ ಏನು ಮಾಲಿನ್ಯ ಇದೆ, ಪರಿಸರ ಇರತಕ್ಕಂತ ಅನೇಕ ಏನು ಬದಲಾವಣೆ ಆಗ್ತಾ ಇದೆ, ಪರಿಸರ ಬದಲಾವಣೆ, ಹವಾಮಾನ ಬದಲಾವಣೆ ಅಂತೀವಿ, ತಾಪಮಾನ ಹೆಚ್ಚಾಗ್ತಾ ಇರೋದು, ಇವನ್ನೆಲ್ಲ ಗಮನಿಸಿದೆ. ಕಳೆದ 20-30 ವರ್ಷಗಳಿಂದ ನಮ್ಮ ಯುನೈಟೆಡ್ ನೇಷನ್ಸ್ ಇದೆ, ವಿಶ್ವಸಂಸ್ಥೆ ಆ ವಿಶ್ವಸಂಸ್ಥೆ ಅವರು ಕೂಡ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದೇ ರೀತಿ ಈಗ ಅಭಿವೃದ್ಧಿ ಹೊಂದಿದ ದೇಶಗಳು ಕೂಡ ನಮ್ಮ ಏನು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳಿಗೆ ನಮಗೆ ಹೆಚ್ಚಿನ ಸಪೋರ್ಟ್ ಮಾಡಿ ಹೆಚ್ಚಿನದಾಗಿ ನಮಗೆ ಬೆಂಬಲ ನೀಡಿ ನಮ್ಮಲ್ಲಿರ್ತಕ್ಕಂತ ಅರಣ್ಯ ಪ್ರದೇಶವನ್ನ ಹೆಚ್ಚು ಮಾಡಲಿಕ್ಕೆ, ಅಂದ್ರೆ 21-33 ಮಾಡಲಿಕ್ಕೆ ಅನೇಕ ಯೋಜನೆಗಳನ್ನ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ರೂಪಿಸಿದವೆ. ಅದರಲ್ಲಿ ಗ್ರೀನ್ ಇಂಡಿಯಾ ಮಿಷನ್ ಅಂದ್ರೆ ವಿವಿಧ ಯೋಜನೆಗಳಡಿ ಎಲ್ಲಾ ಯೋಜನೆಗಳನ್ನ ಒಂದು ಅಂಬ್ರಲಾ ಅಡಿಯಲ್ಲಿ ತಗೊಂಡ್ಕೊಂಡ್ಬಿಟ್ಟು ನಮ್ಮ ಈಗಿರ್ತಕ್ಕಂಥ ಹಸಿರು ಹೊದಿಕೆಯನ್ನ ಹೆಚ್ಚು ಮಾಡಲಿಕ್ಕೆ ಎಲ್ಲಾ ರೀತಿಯನ್ನ ಕ್ರಮವನ್ನು ಮಾಡಲಾಗ್ತಾ ಇದೆ. ಅದೇ ರೀತಿ ಈಗ ಎಕೋ ಫ್ರೆಂಡ್ಲಿ ಅಂದ್ರೆ ಪರಿಸರ ಪ್ರೇಮಿ, ಪರಿಸರಕ್ಕೆ ಅನುಗುಣವಾಗಿ ನಾವು ಇರಬೇಕು ಅಂತ ದೃಷ್ಟಿಯಿಂದ ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದೀವಿ ಸೌರಶಕ್ತಿಯ ಬಳಕೆ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಗ್ರೀನ್ ಫ್ಯೂಯಲ್ ಅಂದ್ರೆ ಹಸಿರು ಇಂಧನ ಕಾನ್ಸೆಪ್ಟ್ ಬರ್ತಾ ಇದೆ. ಅದೇ ರೀತಿ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಚಾಲಿತ ವಾಹನಗಳು ಹೆಚ್ಚಾಗ್ತಾ ಇದೆ, ಮತ್ತೆ ವಿಂಡ್ ಮಿಲ್ಸ್ ನಾವು ಗಾಳಿ ಯಂತ್ರಗಳನ್ನು ಅಳವಡಿಸಿಕೊಂಡು ವಿದ್ಯುತ್ ಶಕ್ತಿ ಮಾಡಲಾಗ್ತಾ ಇದೆ, ಮತ್ತು ಸೌರಶಕ್ತಿಯಿಂದ ಬಹಳಷ್ಟು ಕ್ರಾಂತಿ ಆಗ್ತಾ ಇದೆ. ಹೌದು, ಇವೆಲ್ಲ ಏನಪ್ಪಾ ಅಂದ್ರೆ ಇವೆಲ್ಲ ಮುಂದಿನ ವರ್ಷಗಳಲ್ಲಿ ಜಾಗತಿಕ ತಾಪಮಾನ ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮ ಹವಾಮಾನ ಬದಲಾವಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ರೂಪಿಸಲಾಗ್ತಾ ಇದೆ. ಅಂದ್ರೆ ಇಂಗಾಲದ ಉತ್ಸರ್ಜನೆಯನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ. ಹೌದು, ಅದೊಂದು ಮುಖ್ಯವಾದ. ಹೌದು, ಅಂದ್ರೆ ಈಗ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಅರಣ್ಯದ ಸ್ಥಿತಿಗತಿ ಎಷ್ಟು ಮಟ್ಟಿಗಿದೆ ಅಂತೀರಿ? ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕೂಡ ಅರಣ್ಯ ಪ್ರದೇಶ ಸುಮಾರು 21% ಇದೆ. ರಾಷ್ಟ್ರಮಟ್ಟಕ್ಕೆ ಸಮಾನವಾಗಿದೆ. ಆದ್ರೆ ನಮ್ಮಲ್ಲಿ ಇರತಕ್ಕಂಥ ಅರಣ್ಯ ಪ್ರದೇಶ ಗುಣಮಟ್ಟ ಬಹಳಷ್ಟು ಚೆನ್ನಾಗಿದೆ, ಬಹಳಷ್ಟು ವೈವಿಧ್ಯತೆ ಇದೆ. ನಮ್ಮ ಪಶ್ಚಿಮ ಘಟ್ಟಗಳು ಬಹಳಷ್ಟು ಸಂಪದ್ಭರಿತವಾಗಿವೆ. ಪಶ್ಚಿಮ ಘಟ್ಟಗಳಿಂದ ಅನೇಕ ನದಿಗಳು ಉದ್ಭವಿಸ್ತವೆ, ಅನೇಕ ನದಿಗಳು ಹುಟ್ಟಿ ಹೊರ ರಾಜ್ಯಗಳಿಗೆ ಕೂಡ ನಾವು ನೀರನ್ನ ಕೊಡ್ತಾ ಇದೀವಿ. ಅದೇ ರೀತಿ ನಮ್ಮ ಕೊಡಗಿನಿಂದ ಕಾವೇರಿ ನೋಡಿದ್ರೆ, ಕಾವೇರಿ ಸುಮಾರು 7 ಕೋಟಿ ಜನರಿಗೆ ಅದು ಅನೇಕ ಆಧಾರವಾಗಿದೆ, ಜೀವನಾಧಾರ. ಅನೇಕ ಪಕ್ಕದ ರಾಜ್ಯಗಳಲ್ಲೂ ಕೂಡ ಇದರಿಂದ ತಮಿಳುನಾಡು, ಕೇರಳ ರಾಜ್ಯಗಳು ಮತ್ತು ಪುದುಚೇರಿ ಲಾಭ ಪಡೀತಾ ಇದಾವೆ. ಅದೇ ರೀತಿ ನಮ್ಮ ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲ ಜಿಲ್ಲೆಗಳು ಕೂಡ ಈ ಕಾವೇರಿ ನದಿಯಿಂದ ಬಹಳಷ್ಟು ಲಾಭ ಪಡೀತಾ ಇದಾವೆ. ಅದರಿಂದ ಈ ಕಾಡಿದ್ರೆ ನಾವು, ಕಾಡನ್ನ ನಾವೆಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನು ಮುಖ್ಯವಾಗಿ ವನಮಹೋತ್ಸವದಲ್ಲಿ ನಾವು ಸಸ್ಯಗಳನ್ನು ನೆಡೋದು ಒಂದು ಕಾರ್ಯಕ್ರಮ, ಇದ್ರ ಜೊತೆಗೆ ಇನ್ನೂ ಏನಾದರೂ ಕಾರ್ಯಕ್ರಮಗಳನ್ನು ತಾವು ಕೈಗೊಳ್ತೀರಾ? ಹೌದು, ನಾವು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ತೀವಿ. ಪ್ರತಿ ವರ್ಷ June 5 ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗ್ತಾ ಇದೆ. ಅದೇ ರೀತಿ ಅಕ್ಟೋಬರ್ 1st ನಾವು ವನ್ಯಜೀವಿ ಸಪ್ತಾಹವನ್ನು ಕೂಡ ಮಾಡಲಾಗ್ತಾ ಇದೆ, ಮತ್ತು ಏಪ್ರಿಲ್ ತಿಂಗಳಲ್ಲಿ ಏನು ವಿಶ್ವ ನೀರಿನ ದಿನ, ವಿಶ್ವ ಜಲ ದಿನ ಅಂತ ದಿನ, ವಿಶ್ವ ಏನು ಭೂಮಿ ದಿನ ದಿನ, ವರ್ಲ್ಡ್ ಅರ್ಥ್ ಡೇ, ವರ್ಲ್ಡ್ ವಾಟರ್ ಡೇ, ಹೌದು, ಈ ರೀತಿ ಕಾರ್ಯಕ್ರಮಗಳನ್ನು ಕೂಡ ಏರ್ಪಾಡು ಮಾಡಲಾಗ್ತಾ ಇದೆ. ಇದೆಲ್ಲ ಮುಖ್ಯವಾಗಿ ನಮ್ಮ ಸಾರ್ವಜನಿಕರಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಮಕ್ಕಳಲ್ಲಿ ಅರಿವು ಮೂಡಿಸಲಿಕ್ಕೆ ಮತ್ತು ಇದರ ಬಗ್ಗೆ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ ಈ ರೀತಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ಅಂದ್ರೆ ಈ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಈ ಚಿತ್ರಕಲಾ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಅಂತ ಏನಾದರೂ ಮಾಡ್ತೀವಿ? ಹೌದು, ಮಕ್ಕಳಿಗೆ ಮುಖ್ಯವಾಗಿ ನಾವು ವನ್ಯಜೀವಿ ಸಪ್ತಾಹದಂದು ಮತ್ತು ಚಿನ್ನರವನ ದರ್ಶನ ಅಂತ ಒಂದು ಪ್ರೋಗ್ರಾಮ್ ಇದೆ. ಚಿನ್ನರವನ ದರ್ಶನ ನಾವು ಸುಮಾರು ಇಡೀ ರಾಜ್ಯದಂತ ಈ ಚಿನ್ನರವನ ದರ್ಶನ ಕಾರ್ಯಕ್ರಮವನ್ನು ಮಕ್ಕಳಿಗೆ ಮುಖ್ಯವಾಗಿ ಪ್ರಾಥಮಿಕ ಮತ್ತು ಮಧ್ಯಮ ಮತ್ತು ಹೈಸ್ಕೂಲ್ ಮಕ್ಕಳಿಗೆ ನಾವು ಏನು ಏರ್ಪಾಡು ಮಾಡಿಸ್ತಾ ಇದೀವಿ ಅಂದ್ರೆ ಕಾಡಿಗೆ ಕರ್ಕೊಂಡು ಹೋಗೋದು, ಕಾಡಿಗೆ ಕರ್ಕೊಂಡು ಹೋಗೋದು, ಚಾರಣ ಮಾಡಿಸ್ತಾ ಇರೋದು, ಮತ್ತೆ ವನ್ಯಜೀವಿಗಳ ವೀಕ್ಷಣೆ ಮಾಡೋದು, ಅವುಗಳ ಬಗ್ಗೆ ಮಾಹಿತಿ ನೀಡೋದು. ಇದಕ್ಕೆ ಮುಖ್ಯವಾಗಿ ನಮ್ಮ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಚಿನ್ನರವನ ದರ್ಶನ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ಸಾಗಿ ಮಾಡ್ತಾ ಇದೆ. ಅಂದ್ರೆ ಹೆಚ್ಚು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ. ಹೌದು, ಹೆಚ್ಚಿನ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸ್ತಾರೆ. ಅದಲ್ಲದೆ ಬಹಳಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗ್ತಾ ಇದೆ ಮತ್ತು ಅನೇಕ ಮಕ್ಕಳಿಗೆ ಇದರ ಬಗ್ಗೆ ಬಹಳಷ್ಟು ಕುತೂಹಲ ಮೂಡ್ತಾ ಇದೆ. ಮುಖ್ಯವಾಗಿ ಈಗ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ನಮ್ಮ ಹೇಳಿರ್ತಕ್ಕಂಥ ತಲಕಾವೇರಿ, ಬ್ರಹ್ಮಗಿರಿ, ಪುಷ್ಪಗಿರಿ ವನ್ಯಜೀವಿ ಧಾಮಗಳಿಗೆ ಈ ಎಲ್ಲ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ. ಅದಕ್ಕೆ ಅನುದಾನ ಕೂಡ ಸರ್ಕಾರದಿಂದ ಬರ್ತಾ ಇದೆ. ಈ ರೀತಿ ಕಾರ್ಯಕ್ರಮಗಳಿಂದ ಜನಗಳಲ್ಲಿ ಅರಿವು ಮೂಡುತ್ತೆ, ಮಕ್ಕಳಲ್ಲಿ ಬಹಳಷ್ಟು ಜ್ಞಾನವನ್ನು ಕೂಡ ಪಡ್ಕೊಳ್ತಾರೆ. ಮತ್ತೆ ಜಾಥಾಗಳನ್ನ ಏರ್ಪಡಿಸುವಂತದ್ದು, ಹೌದು, ಜಾಥಾಗಳನ್ನ ಏರ್ಪಡಿಸೋದು, ಮೆರವಣಿಗೆ ಮಾಡ್ತಕ್ಕಂಥದ್ದು, ಈ ರೀತಿ ಕಾರ್ಯಕ್ರಮ ಬಹಳಷ್ಟು ಮಾಡ್ತಾ ಇದೀವಿ ಅರಣ್ಯ ಇಲಾಖೆಯಲ್ಲಿ. ಒಟ್ಟಾರೆ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೂರ್ತಿಯವರೇ? ನಮಗೆಲ್ಲ ಗೊತ್ತಿದೆ ಅರಣ್ಯ ಪ್ರದೇಶ ದಿನೇ ದಿನಕ್ಕೂ ಕಡಿಮೆ ಆಗ್ತಿದೆ, ಕ್ಷೀಣಿತ ಹೋಗ್ತಾ ಇದೆ ಮತ್ತು ಪರಿಸರದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಹವಾಮಾನ ಬದಲಾವಣೆ ಆಗ್ತಾ ಇದೀವಿ, ಏನು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಿದ್ದೀವಿ, ಅಂದರೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ ಮತ್ತು ನಮ್ಮ ಏನು ಸಮುದ್ರಗಳಿದೆ, ಸಮುದ್ರದ ಮಟ್ಟ ಹೆಚ್ಚಾಗ್ತಾ ಇದೆ. ಸೊ ಅಂದ್ರೆ ನಮ್ಮ ಏನು ಪೋಲಾರ್ ಐಸ್ ಕ್ಯಾಪ್ಸ್ ಅಂತ ಹೇಳ್ತಿದೀವಿ, ಪೋಲಾರ್ ಐಸ್ ಕ್ಯಾಪ್ಸ್ ಹಿಮಗಡ್ಡೆಗಳು ಕರಗ್ತಾ ಇದೆ. ನಮ್ಮ ಹಿಮಾಲಯ ಇರ್ಬೋದು, ಹಿಮಾಲಯದಲ್ಲಿ ಇರತಕ್ಕಂತ ಏನು ಬೇಸಿಗೆಯಲ್ಲಿ ಅರಿತಕ್ಕಂತ ನದಿಗಳ ಸಂಖ್ಯೆ ಕೂಡ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅದರಿಂದ ಪಶ್ಚಿಮ ಘಟ್ಟಗಳು ಇರ್ಬೋದು ಅಥವಾ ಪೂರ್ವ ಘಟ್ಟಗಳು ಇರ್ಬೋದು, ಈ ಎರಡೂ ಘಟ್ಟಗಳು ದಕ್ಷಿಣ ಭಾರತ ಮುಖ್ಯವಾಗಿ ಮತ್ತು ಇಡೀ ದೇಶಕ್ಕೆ ಒಂದು ಕೊಡುಗೆಯಾಗಿ ಇದಾವೆ. ಈ ಪಶ್ಚಿಮ ಘಟ್ಟಗಳನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಅಲ್ಲಿರ್ತಕ್ಕಂತ ಪ್ರತಿಯೊಂದು ಜೀವಿ, ಅಲ್ಲಿರ್ತಕ್ಕಂತ ಜೀವ ವೈದ್ಯ, ಎಲ್ಲ ಪ್ರಾಣಿ ಪಕ್ಷಿಗಳು ಕೀಟಗಳು ಎಲ್ಲವನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಸಿದ್ಧರಾಗಬೇಕು ಮತ್ತು ಏನು ಹವಾಮಾನ ಬದಲಾವಣೆ ಆಗ್ತಾ ಇದೆ, ಹವಾಮಾನ ಬದಲಾವಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ನಮ್ಮ ಸರ್ಕಾರ ಅಥವಾ ನಮ್ಮ ಇಲಾಖೆಗಳು ರೂಪುರೇಷೆಗಳನ್ನ ತಯಾರಿ ಮಾಡಿವೆ, ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ನಮ್ಮ ಏನು ಸಾರ್ವಜನಿಕರು, ಮಕ್ಕಳು, ಪ್ರತಿನಿಧಿಗಳು, ಜನಪ್ರತಿನಿಧಿ, ಸಾಮಾನ್ಯರು, ಸಂಘ ಸಂಸ್ಥೆಗಳು ಕೈ ಜೋಡಿಸಬೇಕು ಮತ್ತು ನಮ್ಮ ಹಸಿರು ಒದಿಕೆಯನ್ನ ಪ್ರಮಾಣವನ್ನ ಕಾಡಿನಲ್ಲದಲ್ಲೇ ಹೊರ ಸ್ಥಳಗಳಲ್ಲೂ ಬೇರೆ ಬೇರೆ ಪ್ರದೇಶ ಇರ್ಬೋದು ಅಥವಾ ಹಸಿರು ಒದಿಕೆಯನ್ನ ಹೆಚ್ಚು ಮಾಡ್ತಾ ಹೋಗ್ಬೇಕು. ನಾವೆಲ್ಲರೂ ನೀರಿನ ಸಂರಕ್ಷಣೆ ಮಾಡಬೇಕು. ಕುಡಿಯುವ ನೀರಿನ ಸಮಸ್ಯೆ ಅನೇಕ ರಾಜ್ಯಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ಉದ್ಭವ ಆಗ್ತಾ ಇದೆ, ಮುಖ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ. ಅದರಿಂದ ಮಳೆ ಕೊಯ್ಲು ಅಂದ್ರೆ ನಮ್ಮ ಮಳೆ ಕೊಯ್ಲನ್ನ ಹೆಚ್ಚಾಗಿ ಅಳವಡಿಸ್ಕೋಬೇಕು, ಮಳೆ ನೀರನ್ನ ಸಂಗ್ರಹಣೆ ಮಾಡಬೇಕು ಹೆಚ್ಚಿನದಾಗಿ. ನಮ್ಮ ಏನು ಮೇಲ್ಛಾವಣೆ ಮೇಲೆ ಬಿದ್ದಿರತಕ್ಕಂತ ಮಳೆಯನ್ನ ರಕ್ಷಣೆ ಮಾಡಬೇಕು ಮತ್ತು ಏನು ಇದೆ ವಿದ್ಯುಚ್ಛಕ್ತಿಯನ್ನು ಕೂಡ ಉಪಯೋಗ ಕೂಡ ಕಡಿಮೆ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ನಮ್ಮ ಥರ್ಮಲ್ ಪವರ್ ಸ್ಟೇಷನ್ ಅಂತ ಏನ್ ಕರಿತೀವಿ, ಉಷ್ಣ ವಿದ್ಯುತ್ ಸ್ಥಾವರಗಳು ಹೆಚ್ಚಾಗಿದ್ದಾವೆ, ಅದನ್ನ ಕಡಿಮೆ ಮಾಡಲಿಕ್ಕೆ ಕೂಡ ಸರ್ಕಾರ ನಮ್ಮ ಮಟ್ಟದಲ್ಲಿ ಅನೇಕ ರೀತಿ ಕಾರ್ಯಕ್ರಮಗಳನ್ನು ಕೂಡ ಅಂದ್ರೆ ಕಲ್ಲಿದ್ದಲನ್ನ ಕಡಿಮೆ ಬಳಸುವಂತದ್ದು. ಹೌದು, ಕಲ್ಲಿದ್ದಲಿನ ಪ್ರಮಾಣವನ್ನು ಕಡಿಮೆ ಮಾಡಿ ನಮ್ಮ ಏನು ಪರಿಸರ ಸ್ನೇಹಿ ಸೌರಶಕ್ತಿಯಿಂದ ಬರ್ತಕ್ಕಂತ ವಿದ್ಯುತ್ ಅನ್ನ ಹೆಚ್ಚಿನಾಗಿ ಬಳಸಬೇಕು. ಹೆಚ್ಚಿನದಾಗಿ ನಾವು ಪರಿಸರವನ್ನ ರಕ್ಷಣೆ ಮಾಡ್ತಾ ಮರ ಗಿಡಗಳನ್ನ ಹೆಚ್ಚಾಗಿ ಬೆಳೆಸ್ತಾ ನೀರಿನ ರಕ್ಷಣೆ ಮಾಡಬೇಕು ಅಂತ ನಮ್ಮ ಶ್ರೋತೃಗಳಲ್ಲಿ ಕೇಳ್ತಾ ನೀವೆಲ್ಲರೂ ನಮಗೆ ಕೈ ಜೋಡಿಸಬೇಕು. ಅರಣ್ಯ ಇಲಾಖೆ ಮತ್ತು ಸರ್ಕಾರ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ನೀವು ನಮ್ಮ ಜೊತೆ ಇದ್ದು ಸನ್ನದ್ಧರಾಗಿ ಇವನ್ನ ಅನುಷ್ಠಾನಗೊಳಿಸಬೇಕು ಅಂತ ನಿಮ್ಮಲ್ಲಿ ಎಲ್ಲಾ ಶ್ರೋತೃಗಳಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ತುಂಬಾ ಸಂತೋಷ ಮೂರ್ತಿ ಅವರೇ, ತಾವು ಈ ವನಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶ್ರೋತೃಗಳಿಗೆ ಅಮೂಲ್ಯವಾದ ಮಾಹಿತಿಯನ್ನ ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ. ಇದುವರೆಗೆ ವನ ಮಹೋತ್ಸವ ಕುರಿತು ಅರಣ್ಯ ಸಂರಕ್ಷಣಾಧಿಕಾರಿ ಬಿಎನ್ಎನ್ ಮೂರ್ತಿ ಅವರೊಡನೆ ಸಂದರ್ಶನ ಕೇಳಿದಿರಿ.

ಪ್ರತಿ ಹನಿಗೂ ಹೆಚ್ಚು ಬೆಳೆ ಯೋಜನೆ ಕುರಿತ ಮಾಹಿತಿ ಕೇಳಿದಿರಿ. ಈಗ ಮಾರುಕಟ್ಟೆಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 14,600 ರೂಪಾಯಿಯಿಂದ 15,100 ರೂಪಾಯಿಗಳು, ಅರೇಬಿಕಾ ಚೆರಿ 7,700 ರೂಪಾಯಿಯಿಂದ 8,100 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 10,400 ರೂಪಾಯಿಯಿಂದ 10,700 ರೂಪಾಯಿ, ರೊಬೆಸ್ಟಾ ಚೆರಿ 6,250 ರೂಪಾಯಿಯಿಂದ 6,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ನಿಧನ ಸುದ್ದಿ. ಹೊಸಕ್ಲು ದಿವಂಗತ ಚಂಗಪ್ಪನವರ ಪತ್ನಿ ಸೋಮಕ್ಕ ಇಂದು ನಿಧನರಾದರು. 98 ವರ್ಷ ವಯಸ್ಸಿನ ಹೊಸಕ್ಲು ಸೋಮಕ್ಕ ಅವರ ಅಂತ್ಯಕ್ರಿಯೆ ನಾಳೆ ಸೋಮಾರ್ಪೇಟೆ ದೊಡ್ಡಳ್ಳಿ ಗ್ರಾಮದಲ್ಲಿ ನಡೆಯಲಿದೆ. ಮೇಕೇರಿ ಗ್ರಾಮದ ತೋರೆರ ವೆಂಕಪ್ಪ ರಾಜು ಅವರು ಇಂದು ನಿಧನರಾದರು. 72 ವರ್ಷ ವಯಸ್ಸಿನ ತೋರೆರ ವೆಂಕಪ್ಪ ರಾಜು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದೊಳಗೆ ಸ್ವಗ್ರಾಮ ಮೇಕೇರಿಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಪ್ರಾಯೋಜಕರು ಮಡಿಕೇರಿ ಪ್ರಸನ್ನ, ಮಾಲೀಕರು ಏರ್ಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವುಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಅರಣ್ಯ ಇಲಾಖೆನ ಪ್ರಾದೇಶಿಕ ವಲಯ, ಸಾಮಾಜಿಕ ಅರಣ್ಯ ವಲಯ ಹಂಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ಇವರ ಕೂಡು ಕೂಟಲಿ ಇಂದು ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ನಡೆತ. ಕಾರ್ಯಕ್ರಮಕ್ಕೆ ಜಿಲ್ಲೆಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬಿಎನ್ ಮೂರ್ತಿಯವು ಚಾಲನೆ ಕೊಟ್ಟು ಅಲ್ಲಿಂದ ಅವು ಮಾತಾಡಿ, ನೀರಿನ ಮೂಲನ ಉಳಿಸುವುದು ಹಂಗೆ ಕಾಡಿನ ರಕ್ಷಣೆ ಮಾಡುದು ತುಂಬಾ ಮುಖ್ಯ. ನೀರಿನ ಮೂಲ ಇರದೆ ಕಾಡು ಜಾಗಲಿತ ಹೇಳದನ್ನ ಯಾರು ಸಮರಿಯಕ್ಕಾದು. ಕಾಡನ್ನ ರಕ್ಷಣೆ ಮಾಡ್ರೆ ಎಲ್ಲವೂ ಒಳ್ಳೆ ಬದುಕನ್ನು ನಡೆಸಕ್. ಕಾಡು ಉಳಿದರೆ ನಾಡು ಉಳಿದಂಗೆ. ಗಿಡ ಮರಗಳ ಬೆಳೆಸುವುದರಿಂದ ಅಂತರ್ಜಲ ಮಟ್ಟ ಜಾಸ್ತಿ ಆದೆ, ಇದರಿಂದ ಸರಿಯಾಗಿ ಲಾಯಕ್ಕಾಗಿ ಮಳೆ ಆದೆ. ಇರುವ ಜಾಗಲಿ ಸರಿಯಾಗಿ ಮರಗಳ ಬೆಳೆಸಿರೆ ಕಾಲಕಾಲಕ್ಕೆ ಮಳೆ ಬೆಳೆನ ಕಾಣಕತ್ತವು ಹೇಳ್ದು. ಇದೇ ಹೊತ್ತುಲಿ ಕಾಲೇಜಿನ ಅಂಗಳಲ್ಲಿ 300 ಜಾಸ್ತಿ ಬೇರೆ ಬೇರೆ ತರದ ಹಣ್ಣು ಗಿಡಗಳ ನಟ್ಟು. ಒಂದು ವಾರ ಜಿಲ್ಲೆಯ ಬೇರೆ ಬೇರೆ ಇಸ್ಕೂಲ್ ಕಾಲೇಜುಗಳಲ್ಲಿ ವನ ಮಹೋತ್ಸವ ಸಪ್ತಾಹ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷೆ ಅನಿತಾ ಪೂವಯ್ಯ, ಜಿಲ್ಲಾ ಪಂಚಾಯತಿನ ಸಿಇಒ ಡಾಕ್ಟರ್ ಎಸ್ ಆಕಾಶ್ ಅವರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಡಳಿತ, ರಕ್ಷಣಾ ಪಡೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ, ಗೃಹ ರಕ್ಷಕ ದಳ ಹಿಂಗೆ ಸುಮಾರು ಇಲಾಖೆಗಳ ಕೂಡು ಕೂಟಲಿ ಇಂದು ಮಡಿಕೇರಿ ತಾಲೂಕಿನ ಹೆಬ್ಬಟ್ಟಗೇರಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಮುಂದಾಳತ್ವಲ್ಲಿ ಪ್ರಕೃತಿ ವಿಕೋಪ ಆದರೆ ಹೆಂಗೆ ರಕ್ಷಣಾ ಕಾರ್ಯನ ಮಾಡಿಕೊಡಕೂತ ಹೇಳದರ ಕುರಿತು ಅಣಕು ಪ್ರದರ್ಶನ ನಡೆತ. ಅಲ್ಲಿಂದ ಜಿಲ್ಲಾಧಿಕಾರಿಗೆ ಮಾತಾಡಿ, ಜಿಲ್ಲಾಡಳಿತ ಸೇರಿದಂತೆ ಸುಮಾರು ಸಂಸ್ಥೆಗಳ ಸಹಕಾರದಲ್ಲಿ ಈ ಪ್ರದರ್ಶನ ಏರ್ಪಾಡು ಮಾಡಿಕೊಂಡಳು. ಜಿಲ್ಲೆಯಲ್ಲಿ 2018, 2019, 2020 ಆದ ಪ್ರಕೃತಿ ವಿಕೋಪದಿಂದ ತುಂಬಾ ಕಷ್ಟ ನಷ್ಟಗಾವುಟು. ಪ್ರವಾಹ, ಭೂಕುಸಿತ ಹಿಂಗೆ ಪ್ರಕೃತಿ ವಿಕೋಪಗಾದರೆ ಹಿಂಗೆ ಕಾರ್ಯಾಚರಣೆ ಮಾಡಿ ರಕ್ಷಣೆ ಮಾಡಿವೆ ಅಂತ ಹೇಳಿದರ ಕುರಿತು ಸಾರ್ವಜನಿಕರಲ್ಲಿ ವಿಶ್ವಾಸ ಬರಸಿಕೆ ಜಿಲ್ಲಾಡಳಿತ ಮುಂದೆ ಬಂದುಟು. ಜಿಲ್ಲೆಯಲ್ಲಿ ಜೂನ್ ತಿಂಗಳಲ್ಲಿ ಸರಾಸರಿಗಿಂತ ಕಮ್ಮಿ ಮಳೆಯಾಟು, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಸರಾಸರಿಯಷ್ಟು ಮಳೆ ಆಗುವ ಸಾಧ್ಯತೆ ಉಂಟು. ಇದಕ್ಕೆ ಬೇಕಾದ ಎಲ್ಲ ತಯಾರಿನ ಜಿಲ್ಲಾಡಳಿತ ಸರಿಗೆ ಮಾಡಿಕೊಂಡು ತಾವು ಹೇಳ್ದು. ಇದೇ ಹೊತ್ತಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅನನ್ಯ ವಾಸುದೇವವು ಪ್ರಕೃತಿ ವಿಕೋಪ ಆದರೆ ಹಿಂಗೆ ಕಾರ್ಯಾಚರಣೆ ಮಾಡಕೂತ ಹೇಳದರ ಕುರಿತು ಸುಮಾರು ಮಾಹಿತಿ ಕೊಟ್ಟು ಪ್ರದರ್ಶನದಲ್ಲಿ ಒಟ್ಟು 54 ಸಿಬ್ಬಂದಿಗೆ ಭಾಗವಹಿಸಿ ಪ್ರದರ್ಶನ ಮಾಡಿ ತೋರಿಸಿ ಜನರ ಮನಸ್ಸನ್ನ ಗೆದ್ದು. ಜಿಲ್ಲೆಯಲ್ಲಿ ಈ ಸಲ ಮುಂಗಾರು ಮಳೆನ ರಭಸ ತುಂಬಾ ಕಮ್ಮಿ ಆದಂಗೆ ಕಾಣ್ತಾ ಒಟ್ಟು. ಮಳೆಗಾಲ ಹಿಡಿದರೂ ಸರಿಯಾಗಿ ಮಳೆ ಬೀಳದೆ ಭತ್ತದ ಬೆಳೆ ಬೆಳೆಯುವ ರೈತರಿಗೆ ತುಂಬಾ ತಾಪತ್ರಿಗೆ ಆಗ್ತಾ ಒಟ್ಟು. ಇಂದು ಬೆಳಿಗ್ಗೆ 8:30 ಆಕೀರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 13.51 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದುಟ್ಟು. ಕಳೆದ ವರ್ಷ ಇಂದಿನ ದಿನ 36.36 ಮಿಲಿಮೀಟರ್ ಮಳೆಯಾಗಿತ್ತು. ಮಡಿಕೇರಿ ತಾಲೂಕಿನ ಇಂದಿನ ಸರಾಸರಿ ಮಳೆ 23.03 ಮಿಲಿಮೀಟರ್, ವಿರಾಜಪೇಟೆ ತಾಲೂಕಿಗೆ 8.26 ಮಿಲಿಮೀಟರ್,

ಕೊಡಗು ಜಿಲ್ಲಾ ಅರಣ್ಯ ಇಲಾಖೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ಎನ್ಎಸ್ಎಸ್ ಎನ್ಸಿಸಿ ಘಟಕತ್ರ ಕೂಟಾದ ನಿಲ್ ನನ್ನ ಗಿಡ ನನ್ನ ಹೆಮ್ಮೆ ಅನ್ನುವ ಘೋಷ ವಾಕ್ಯದಡಿಲ್ ಎಫ್ಎಂಸಿ ಕಾಲೇಜಿಲ್ ವನ ಮಹೋತ್ಸವ ಸಪ್ತಾಹ ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತ್ತು ಅವು ತಕ್ಕ ಪೊರಂದಿತ್ತು. ಮಳೆರ ನಡುಲ್ ಕಾಲೇಜಿನ ಮಕ್ಕ ತಂಗಡ ಪೆದತ್ಲು ವಾರಂದು ಗಿಡ ನಡುಪಂಜಿ ವಾರ ಗಿಡಕ್ಕೆ ನಂಗ ತೊಂದರೆ ಕೊಡುಪಲ್ಲ ಎಂದು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿಚಿ. 300 ಅದಿಯಾಯಿತು ತರಾವರಿ ಪಣ್ಣು ಗಿಡತ್ನ ಇದೇ ನೇರತ್ಲು ನಟ್ಟತ್ತು. ಈ ನೇರತ್ಲು ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ, ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಎಸ್ ಆಕಾಶ್, ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶಿವರಾಮ್ ಬಾಬು, ಎಟಿ ಪೂವಯ್ಯ, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಕಾಲೇಜಿನ ಪ್ರಾಂಶುಪಾಲ ಮೇಜರ್ ರಾಘವ, ಸ್ಕೌಟ್ಸ್ ಪಿಂಜ ಗೈಡ್ಸ್ರ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ, ಎನ್ಸಿಸಿ ಎನ್ಎಸ್ಎಸ್ ವಿದ್ಯಾರ್ಥಿಯ ಪಿಂಜ ಕಾಲೇಜಿನ ಉಪನ್ಯಾಸಕಂಗ ಹಾಜರಿಂಜತ್. ಜಿಲ್ಲಾಡಳಿತ ಎನ್ಡಿಆರ್ಎಫ್ ತಂಡ ಪಿಂಜ ಬೋರೆ ಬೋರೆ ಇಲಾಖೆರ ಕೂಟಾದಲ್ಲಿ ಪ್ರಕೃತಿ ವಿಕೋಪ ಆನ ನೇರತ್ಲು ಕೈ ಕೊಡ್ತಂಡಿಯ ಮುಂಬುಲು ಕ್ರಮತ್ರಮೀದ ಅರಿವಿಕೆ ಕೊಡುಪ ಕಾರ್ಯಕ್ರಮ ಇಂದು ಮಡಿಕೇರಿ ತಾಲೂಕು